ರೂಪಕ ತಾಯಿ ನನ್ನ ಕೊಲ್ಲಬೇಡವ್ವ. ರಚನೆ ಡಾಕ್ಟರ್ ಶಾಂತಾ ಮಠ್. ನಿರ್ಮಾಣ ಸುನಂದಾ ಮೂರ್ತಿ. ಕೇಳಿ ರೂಪಕ ತಾಯಿ ನನ್ನ ಕೊಲ್ಲಬೇಡವ್ವ. ಶತಮಾನಗಳು ಕಳೆದರೂ ಹೆಣ್ಣಿನ ಶೋಷಣೆಗೆ ಕೊನೆಯೇ ಇಲ್ಲದಾಗಿದೆ. ನಿಲ್ಲದ ಮಹಿಳಾ ಶೋಷಣೆಗೆ ಇಂದು ಭ್ರೂಣಾವಸ್ಥೆಯಲ್ಲಿಯೇ ಆರ್ತನಾದಗೈದು ತನ್ನ ಅಸ್ತಿತ್ವಕ್ಕಾಗಿ ಹೋರಾಟ ನಡೆಸಬೇಕಾದ ಕಾಲ ಬಂದಿದೆ. ಅಪಾರ ಶಕ್ತಿ ಸಾಮರ್ಥ್ಯ, ತಾಳ್ಮೆ, ಮಮತೆ, ಜೀವನ ಪ್ರೀತಿ, ಸೃಜನಶೀಲತೆ ಎಲ್ಲಕ್ಕೂ ಮಿಗಿಲಾಗಿ ಹೊಸ ಜೀವ ಸೃಷ್ಟಿಸುವ ಗರ್ಭಾಶಯದಂಥ ಶಕ್ತಿ ಕೇಂದ್ರ ಹೊಂದಿದ್ದಾಳೆ. ಇಷ್ಟೆಲ್ಲಾ ಚಟುವಟಿಕೆಗಳಿಗೆ ಕೇಂದ್ರವಾದ ಮಹಿಳೆ ಇಂದಿಗೂ ಸಮಾಜದಲ್ಲಿ ತುಚ್ಛೀಕರಣಕ್ಕೆ ಒಳಗಾಗುತ್ತಿರುವುದು ದುರಂತವೇ ಸರಿ. ಆದಾಗ್ಯೂ ತನ್ನ ಹಕ್ಕು ಬಾಧ್ಯತೆಗಳಿಗಾಗಿ ಆಗಾಗ ಪ್ರತಿಭಟಿಸುತ್ತಲೇ ತನ್ನ ಇರುವಿಕೆಯನ್ನ ಗಟ್ಟಿಗೊಳಿಸಿಕೊಳ್ಳುತ್ತಿದ್ದಾಳೆ. ಮಹಿಳೆಗೆ ದೊರಕಿದ ಶಿಕ್ಷಣ, ಉದ್ಯೋಗ ಅವಕಾಶಗಳು ಅವಳ ಆರ್ಥಿಕ ಸ್ಥಿತಿಯನ್ನು ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಳ್ಳುವಂತೆ ಮಾಡಿವೆ. ಆದರೆ ಜಾಗತೀಕರಣದ ಕೊಳ್ಳುಬಾಕ ಸಂಸ್ಕೃತಿ ಮಾನವೀಯತೆಯನ್ನು ಮರೆಮಾಡಿ ಹೆಣ್ಣನ್ನು ಕೂಡ ಗ್ರಾಹಕ ಸರಕನ್ನಾಗಿ ಪರಿವರ್ತಿಸಿತು. ಇದರಿಂದಾಗಿ ಲಿಂಗತಾರತಮ್ಯ ಉಂಟಾಗಿ ಒಂದೆಡೆ ಪರಂಪರಾಗತ ಮೌಲ್ಯಗಳ ಹೆಸರಲ್ಲಿ ಮತ್ತೆ ಮಹಿಳೆ ತನ್ನ ಬದುಕಿನ ಹಕ್ಕನ್ನೇ ಕಳೆದುಕೊಳ್ಳುವ ಸ್ಥಿತಿಗೆ ತಲುಪುತ್ತಿದ್ದಾಳೆ. ಇದುವರೆಗೆ ಅನೇಕ ಸಂಘರ್ಷಗಳಲ್ಲಿ ಚಿಂತಕರು, ದಾರ್ಶನಿಕರು, ಶರಣರು, ಸಂತರು, ಹೋರಾಟಗಾರರು ಮಹಿಳೆಯರ ಅಸ್ತಿತ್ವ ಕುರಿತು ವಾದಗಳನ್ನು ಮಂಡಿಸುತ್ತಲೇ ಬಂದಿದ್ದಾರೆ. ನಾಗರಿಕತೆಯ 5,000 ವರ್ಷಗಳ ದೀರ್ಘ ಪ್ರಯಾಣದಲ್ಲಿ ಅಲ್ಲಲ್ಲಿ ಮಿಣುಕು ದೀಪಗಳಂತೆ ಪರಿವರ್ತನೆಗಳು ಕಂಡರೂ ಅವು ಎಣಿಕೆಗೆ ಬಾರದವುಗಳಾಗಿವೆ. 12ನೇ ಶತಮಾನದಲ್ಲಿ ಶರಣರು ಮೊಟ್ಟ ಮೊದಲಿಗೆ ಲಿಂಗ ತಾರತಮ್ಯದ ಕುರಿತು ಬಹಳ ಸ್ಪಷ್ಟವಾಗಿ ತಮ್ಮ ವಿಚಾರಗಳನ್ನು ಜಗತ್ತಿಗೆ ನೀಡಿದರು. ಇದುವರೆಗೆ ಇದ್ದ ಭ್ರಮೆಯನ್ನು ಹೋಗಲಾಡಿಸಿ ಮಹಿಳೆಗೆ ಸಮಾನ ಸ್ಥಾನಮಾನವನ್ನು ನೀಡಿದರು. ಗಂಡು ಹೆಣ್ಣಿನ ಕುರಿತಾದ ಜೈವಿಕ ಸತ್ಯವನ್ನು ಹೊರಗೆಡವಿ ಬಂದರೆ ಗಟ್ಟ ಮೀಸೆ ಬಂದರೆ ಎಂದು ಜೇಡರ ದಾಸಿಮಯ್ಯ ಬಹಳ ಸ್ಪಷ್ಟವಾಗಿ ಇಂದಿಗೂ ಕಾಡುತ್ತಿರುವ ಹೆಣ್ಣುಗಂಡಿನ ಕುರಿತ ವಿಚಾರಕ್ಕೆ ಕೊನೆ ಹೇಳಿದ್ದಾರೆ. ಸ್ತ್ರೀ ಸ್ವಾತಂತ್ರ್ಯ, ಸಮಾನತೆ, ವೈಚಾರಿಕತೆ ಕುರಿತು ಬಹುದೊಡ್ಡ ಕ್ರಾಂತಿ ನಡೆಸಿ ಸಮಾಜದಲ್ಲಿ ಹೆಣ್ಣು ತಲೆ ಎತ್ತಿ ನಡೆಯುವಂತೆ ಮಾಡಿದುದು ಶರಣರ ಬಹುದೊಡ್ಡ ಕೊಡುಗೆಯಾಗಿದೆ. ಆ ಕ್ರಾಂತಿಯ ಫಲವಾಗಿ ಇಂದು ಸ್ತ್ರೀಯರು ಅನೇಕ ಕ್ಷೇತ್ರಗಳಲ್ಲಿ ಸಾಧನೆಗೈಯುತ್ತಿದ್ದು ಸ್ವಾವಲಂಬಿ ಬದುಕನ್ನು ನಡೆಸುತ್ತಿದ್ದಾರೆ. ಆದರೆ ತೀವ್ರವಾಗಿ ಬೆಳೆಯುತ್ತಿರುವ ವಿಜ್ಞಾನ ಹಾಗೂ ತಂತ್ರಜ್ಞಾನಗಳು ಇಂದು ಮಹಿಳೆಯ ಬದುಕಿನ ಮೇಲೆ ದೊಡ್ಡ ಕೊಡಲಿಯೇಟು ಹಾಕುತ್ತಿರುವುದು ವಿಷಾದನೀಯವೆನಿಸುತ್ತಿದೆ. ವಿಜ್ಞಾನದಿಂದ ನಮ್ಮ ಅರಿವಿನ ಕ್ಷೇತ್ರ ವಿಸ್ತಾರವಾಗುವುದರ ಬದಲು ಅತ್ಯಂತ ಸಂಕುಚಿತಗೊಳ್ಳುತ್ತಿದೆ. ಅಜ್ಞಾನಿಗಳಂತೆ ಹೆಣ್ಣುಗಂಡಿನ ನಡುವೆ ಭೇದಭಾವ ಹುಟ್ಟಿಸುತ್ತಾ ಹೆಣ್ಣು ಭ್ರೂಣಹತ್ಯೆಯಂಥ ಅಮಾನವೀಯ ಕೃತ್ಯಕ್ಕೆ ಇಳಿದಿದ್ದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದೆ. ಲಿಂಗ ಪತ್ತೆಯ ಸುಲಭ ಸಾಧನಗಳು ಹಾಗೂ ಜನಸಂಖ್ಯಾ ನಿಯಂತ್ರಣದ ನೆಪಗಳು ಗರ್ಭದಲ್ಲಿಯೇ ಹೆಣ್ಣು ಭ್ರೂಣ ಹೊಸಕಿ ಹಾಕುವಂತೆ ಮಾಡುತ್ತಿವೆ. ಲಿಂಗಾನುಪಾತದ ಅಸಮಾನತೆ ಪ್ರಾಕೃತಿಕ ವಿಕೋಪಕ್ಕಿಂತ ಗಂಭೀರ ಸ್ವರೂಪ ತಾಳುತ್ತದೆ ಎಂಬ ಅರಿವು ನಮಗಿಲ್ಲ. ಈ ಹಿನ್ನೆಲೆಯಲ್ಲಿ ಹೆಣ್ಣು ಭ್ರೂಣ ಹತ್ಯೆಯನ್ನು ಒಂದು ಗಂಭೀರ ಸಮಸ್ಯೆಯಾಗಿ ಪರಿಗಣಿಸಿ ಇದರ ಸುತ್ತಲೂ ಸುತ್ತಿರುವ ಅನೇಕ ಮೌಢ್ಯಗಳನ್ನು ಹೋಗಲಾಡಿಸುವತ್ತ ಸಮರೋಪಾದಿಯಲ್ಲಿ ಕೆಲಸ ಮಾಡಬೇಕಾಗಿದೆ. ಬಡತನ, ವರದಕ್ಷಿಣೆ ಸಮಸ್ಯೆ, ಪುತ್ರ ವ್ಯಾಮೋಹದ ಕುರಿತ ಮೌಢ್ಯಗಳು ಇವೆಲ್ಲವೂ ಹೆಣ್ಣು ಭ್ರೂಣ ಹತ್ಯೆಗೆ ನೇರವಾದ ಸಂಬಂಧ ಹೊಂದಿವೆ. ಆದಿಮಾನವನ ವಿಕಾಸ ಹಂತದಲ್ಲಿದ್ದ ಮಾತೃಪ್ರಧಾನ ವ್ಯವಸ್ಥೆಯಲ್ಲಿ ಮಹಿಳೆಗೆ ಅತ್ಯಂತ ಗೌರವದ ಸ್ಥಾನವಿತ್ತು. ಅವಳನ್ನು ತಾಯಿಯೆಂದು ಮಾನವ ಜನಾಂಗವನ್ನು ವೃದ್ಧಿಸುವ ತನ್ನೊಡಲೊಳಗಿನ ಹೊಸ ಜೀವಕ್ಕೆ ಜನ್ಮ ನೀಡುವ ಮಾತೆಯೆಂದು ಆಧರಿಸುತ್ತಿದ್ದರು. ಮನೆಯ ಒಡತಿಯಾಗಿ ಇಡೀ ಕುಟುಂಬದ ನಿರ್ವಹಣೆ ಮಾಡುತ್ತಿದ್ದಳು. ಕ್ರಮೇಣ ಮಾನವ ಸಂಚಾರಿ ಜೀವನವನ್ನು ಒಂದೆಡೆ ನೆಲೆಗೊಳಿಸಿ ಆಸ್ತಿಯ ಒಡೆತನ ಹೊಂದಿದಾಗ ಮಹಿಳೆಯನ್ನು ಕೇವಲ ಮನೆಯ ಕೆಲಸಕ್ಕೆ ಸೀಮಿತಗೊಳ್ಳುವಂತೆ ಮಾಡಿದನು. ಸಂಪತ್ತಿನಂತೆ ಮಹಿಳೆಯನ್ನು ಖಾಸಗಿ ಆಸ್ತಿಯಾಗಿ ಪರಿಗಣಿಸಲಾಯಿತು. ಕ್ರಮೇಣ ಇವಳನ್ನು ಧಾರ್ಮಿಕ ವಲಯದಲ್ಲಿ ಮಾಯೆಯೆಂದು, ಸಾಮಾಜಿಕ ಸಂದರ್ಭದಲ್ಲಿ ಮಕ್ಕಳನ್ನು ಹೆರುವ ಯಂತ್ರವಾಗಿ, ಕಾಮತೃಷೆಗಾಗಿ ಅವಳನ್ನು ಬಳಸಿಕೊಂಡು ಸಂಪೂರ್ಣ ಅಬಲೆಯನ್ನಾಗಿ ಮಾಡಲಾಯಿತು. ಮೊಟ್ಟು, ಬಸಿರು, ಬಾಣಂತನಗಳ ದೆಸೆಯಿಂದ ಅವಳನ್ನು ನೋಡುವ ದೃಷ್ಟಿಯೇ ಬೇರೆಯಾಯಿತು. ಧರ್ಮಶಾಸ್ತ್ರಗಳು, ಸ್ಮೃತಿಗಳು ಒಂದೆಡೆ ಹೆಣ್ಣನ್ನು ಭೂಮಿಯೆಂದು, ದೇವತೆಯೆಂದು ಇಬ್ಬಗೆಯ ದ್ವಂದ್ವಗಳನ್ನು ಬಿಂಬಿಸುತ್ತಾ ಮಹಿಳೆಯ ಅಸ್ತಿತ್ವವನ್ನೇ ಹೊಸಕಿ ಹಾಕುವ ಹುನ್ನಾರಗಳು ನಡೆದವು. ಸಮಾಜದಲ್ಲಿ ಗಂಡು ಮಗುವಿಗೆ ಪ್ರಾಶಸ್ತ್ಯ ನೀಡುತ್ತಾ ಮನೆತನದ ಕುಲದೀಪಕ, ಗಂಡು ಮಗುವಿನಿಂದಲೇ ಮೋಕ್ಷಪ್ರಾಪ್ತಿ, ಸತ್ತಾಗ ಬೆಂಕಿ ಇಡುವವನೇ ಗಂಡು ಮಗ, ಮುಪ್ಪಿನಲ್ಲಿ ನೋಡಿಕೊಳ್ಳುವವನೇ ಗಂಡು ಮಗ ಎಂಬಿತ್ಯಾದಿ ಬಾಲಿಶ ನಂಬಿಕೆಗಳು ಗಟ್ಟಿಗೊಳ್ಳುತ್ತಾ ಹೆಣ್ಣನ್ನು ಕೀಳಾಗಿ ಕಾಣುವಂತೆ ಮಾಡಿದವು. ಹೆಣ್ಣು ಕೊಟ್ಟ ಮನೆಗೆ ಹೋಗುವವಳು ಎಂಬ ಭಾವನೆಯಿಂದ ಆಸ್ತಿ ಹಕ್ಕಿನಿಂದ ಹೊರಗಿಟ್ಟರು. ಇತ್ತ ತವರಿನಲ್ಲಿಯೂ ಅತ್ತ ಗಂಡನ ಮನೆಯಲ್ಲಿಯೂ ಆಸ್ತಿ ಹೊಂದದೆ ಇವತ್ತಿಗೂ ವಂಚಿತಳಾಗಿದ್ದಾಳೆ. ವರದಕ್ಷಿಣೆಯಂತಹ ಸಮಸ್ಯೆಯಿಂದಾಗಿ ಹೆಣ್ಣು ಮಗುವನ್ನು ಒಂದು ಸಾಮಾಜಿಕ ಹೊರೆಯೆಂದೇ ಪರಿಗಣಿಸಲಾಗುತ್ತಿದೆ. ಅವಳನ್ನು ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿ ಮದುವೆ ಸಂದರ್ಭದಲ್ಲಿ ವರದಕ್ಷಿಣೆಯ ಹೊರೆ, ಮದುವೆ ಮಾಡಿಕೊಡುವ ತಾಪತ್ರಯ ಇವುಗಳಿಂದ ಬಿಡುಗಡೆ ಪಡೆಯುವುದಕ್ಕಾಗಿ ಒಟ್ಟಿನಲ್ಲಿ ಹೆಣ್ಣು ಮಗುವೇ ಬೇಡ ಎಂಬ ತೀರ್ಮಾನಕ್ಕೆ ಬರುತ್ತಾರೆ. ಪುರುಷ ಪ್ರಧಾನ ಸಮಾಜದಲ್ಲಿ ತನ್ನ ಸುಖ, ಸ್ವಾತಂತ್ರ್ಯ, ಹಕ್ಕು, ಅಭಿಲಾಷೆಗಳನ್ನು ಬಲಿಕೊಟ್ಟು ಪುರುಷನ ನೆರಳಿನಲ್ಲಿ ನೆರಳಾಗಿ ನಲುಗಿರುವ ಮಹಿಳೆ ಹೆಣ್ಣಿನ ಹುಟ್ಟನ್ನೇ ನಿರಾಕರಿಸುವಂತೆ ಮಾಡಿವೆ. ಹೆರವರಿಗೆ ಕೂಡ ಬ್ಯಾಡ, ಹೆಣ್ಣು ಹೋಗಾಗ ಅಳಬ್ಯಾಡ, ಹೆಣ್ಣು ಹೊಡೆಯಲಿ ಬ್ಯಾಡ, ಹೆರವರಿಗೆ ಕೂಡ ಬ್ಯಾಡ, ಹೆಣ್ಣು ಹೋಗಾಗ ಅಳಬ್ಯಾಡ, ಹೆಣ್ಣು ಹೋಗಾಗ ಅಳಬ್ಯಾಡ. ಮಣ್ಣಾಗಿ ಹುಟ್ಟಿದರ, ಮಣ್ಣಿನ ಮೇಲೊಂದು ಮರವಾಗಿ ಹುಟ್ಟಿದರ, ಹೆಣ್ಣಾಗಿ ಹುಟ್ಟುಕ್ಕಿಂತ ಮಣ್ಣಾಗಿ ಹುಟ್ಟಿದರ, ಮಣ್ಣಿನ ಮೇಲೊಂದು ಮರವಾಗಿ ಹುಟ್ಟಿದರ, ಪುಣ್ಯವಂತರಿಗೆ ನೆರಳಾದೆ, ಪುಣ್ಯವಂತರಿಗೆ ನೆರಳಾದೆ, ಹೆಣ್ಣು ಹಡೆಯಲಿ ಬ್ಯಾಡ, ಹೆರವರಿಗೆ ಬ್ಯಾಡ, ಹೆಣ್ಣು ಹೋಗಾಗ ಅಳಬ್ಯಾಡ. ಇಂಥ ಹಲವಾರು ಜನಪದ ಹಾಡುಗಳು ಹೆಣ್ಣು ಹುಟ್ಟುವುದೇ ಬೇಡವೆಂದು ಸಾರುತ್ತವೆ. ತಾನನುಭವಿಸಿದ ನೋವಿನ ಬದುಕು ತನ್ನ ಕರುಳಕುಡಿಗೆ ಬಾರದಿರಲಿ ಎಂಬ ಆತಂಕ ಇಲ್ಲಿ ಕಂಡುಬರುತ್ತದೆ. ಅವಳಿಗೆ ಅರಿವಿಲ್ಲದಂತೆ ತನ್ನ ಸರ್ವಸ್ವವನ್ನು ಪುರುಷನ ಅಧೀನಕ್ಕೊಪ್ಪಿಸಿ ಬಾಳುತ್ತಿದ್ದಾಳೆ. ಪ್ರತಿಯೊಬ್ಬ ತಾಯಿಯೂ ಸಮಾಜದಲ್ಲಿ ಸದ್ಗತಿ ತೋರಬಲ್ಲ ಮನೆಯ ಗಂಡು ಮಗುವನ್ನಷ್ಟೇ ಪಡೆಯಬಯಸುತ್ತಾಳೆ. ವಿನಃ ಜೀವಮಾನ ಪರ್ಯಂತ ಪುರುಷನಿಗೆ ಅಧೀನವಾಗಿರುವ ಹೆಣ್ಣು ಮಗುವನ್ನು ಹೆರಲು ಅವಳು ಬಯಸುವುದಿಲ್ಲ. ಗರ್ಭ ಸಂಬಂಧಿ ಯಂತ್ರಗಳು ಬರುವ ಮೊದಲು ಅನೇಕ ಹೆಣ್ಣು ಮಕ್ಕಳು ಹುಟ್ಟಿದರೂ ಒಂದಾದರೂ ಗಂಡಾದರೆ ಸಾಕೆಂದು ಗಂಡಿನ ನಿರೀಕ್ಷೆಯಲ್ಲಿ ಅನೇಕ ಜನ ಹೆಣ್ಣು ಮಕ್ಕಳಿಗೆ ಜನ್ಮ ನೀಡುತ್ತಿದ್ದರು. ಆದರೆ ಇಂದು ಚಿಕ್ಕ ಕುಟುಂಬಗಳಿಗೆ ಆದ್ಯತೆ ಹೆಚ್ಚಾಗಿರುವುದರಿಂದ ಗಂಡು ಮಗುವೇ ಹುಟ್ಟಬೇಕೆಂಬ ಆದ್ಯತೆ ಹೆಚ್ಚುತ್ತಿದೆ. ವಿವಾಹದ ಅಗತ್ಯ ಸ್ತ್ರೀ ಪುರುಷರಿಬ್ಬರಿಗೂ ಸಹಜವಾಗಿ ಬೇಕು ಎಂಬುದು ಜೈವಿಕ ಸತ್ಯವಾದರೂ ಇಲ್ಲಿ ಕನ್ಯಾಸರೆ ಬಿಡಿಸುವ ಉಪಕಾರಿಯಂತೆ ಗಂಡನ್ನು ಭಾವಿಸಲಾಗುತ್ತಿದೆ. ಹೀಗಾಗಿ ಅವರ ಬೇಡಿಕೆಗಳಿಗೆ ತಕ್ಕಂತೆ ನಡೆಯಲು ಸಾಧ್ಯವಾಗದೆ ಹೆಣ್ಣು ಭ್ರೂಣವನ್ನೇ ಹತ್ಯೆಗೈಯುವ ಹೀನ ಪ್ರವೃತ್ತಿಗೆ ಇಳಿಯುತ್ತಿದ್ದಾರೆ. ಕೇಂದ್ರ ಸರ್ಕಾರ ನಡೆಸಿದ 2011 ಜನಗಣತಿಯ ಮಾಹಿತಿ ಗಮನಿಸಿದರೆ ದಿಗ್ಭ್ರಾಂತರಾಗುತ್ತೇವೆ. ರಾಜ್ಯದ ಗಂಡು ಮಕ್ಕಳ ಸಂಖ್ಯೆಗೆ ಹೋಲಿಸಿದರೆ ಹೆಣ್ಣು ಮಕ್ಕಳ ಸಂಖ್ಯೆ 980,000 ಕೊರತೆಯಿದೆ. ರಾಜ್ಯದಲ್ಲಿನ ಒಟ್ಟು ಪುರುಷರ ಸಂಖ್ಯೆ 3,10,57,742 ಆದರೆ ಯುವತಿಯರ ಸಂಖ್ಯೆ ಕೇವಲ 3,72,962. ಅಂದರೆ ರಾಜ್ಯದಲ್ಲಿ ಪ್ರಸ್ತುತ 984,780 ಹೆಣ್ಣು ಮಕ್ಕಳ ಕೊರತೆಯಿದೆ. ಈ ಲಿಂಗಾನುಪಾತದ ವ್ಯತ್ಯಾಸ ತಡೆಯಲು ಸರ್ಕಾರ ಕಳೆದ 10 ವರ್ಷಗಳಿಂದ ಅವಿರತ ಪ್ರಯತ್ನ ನಡೆಸುತ್ತಿದ್ದರೂ ವಿಫಲವಾಗುತ್ತಿದೆ. ಇದಕ್ಕೆ ಆಧುನಿಕ ತಂತ್ರಜ್ಞಾನ ಅಲ್ಟ್ರಾಸೌಂಡ್ ಬಳಕೆಯೂ ಕೂಡ ಕಾರಣವಾಗಿದೆ. 1980 ದಶಕದಲ್ಲಿ ಮುಂಬೈ ಮಹಾನಗರದ ಲೋಕಲ್ ಟ್ರೈನ್ ಒಂದರಲ್ಲಿನ ಜಾಹೀರಾತು ಎದೆ ನಡುಗಿಸುತ್ತದೆ. 500 ರೂಪಾಯಿ ಖರ್ಚು ಮಾಡಿ 50,000 ರೂಪಾಯಿ ಉಳಿಸಿಕೊಳ್ಳಿರಿ. ಇದು ಅಲ್ಟ್ರಾಸೌಂಡ್ ಕ್ಲಿನಿಕ್ ಒಂದರ ಲಿಂಗಪತ್ತೆಯ ಪ್ರಚಾರ ವೈಖರಿ. ಇದರ ಅರ್ಥವೇನೆಂದರೆ ಸ್ತ್ರೀಯೊಬ್ಬಳು ಗರ್ಭಿಣಿ ಇದ್ದಾಗಲೇ ಡಾಕ್ಟರ್ಗೆ 500 ರೂಪಾಯಿ ಫೀಸ್ ಕೊಟ್ಟು ಹೊಟ್ಟೆಯಲ್ಲಿರುವ ಮಗು ಗಂಡೋ ಹೆಣ್ಣೋ ಎನ್ನುವುದನ್ನು ಸ್ಕ್ಯಾನಿಂಗ್ ಮಾಡಿಸಿಕೊಳ್ಳುವುದರ ಮುಖಾಂತರ ಗೊತ್ತುಪಡಿಸಿಕೊಂಡು ಭ್ರೂಣ ಹೆಣ್ಣು ಅಂತಾದರೆ ಗರ್ಭಪಾತ ಮಾಡಿಸಿಕೊಂಡರೆ ಮುಗಿಯಿತು. ಮುಂದೆ ಹೆಣ್ಣು ಮಗುವಿನ ಲಾಲನೆ ಪಾಲನೆ ಮದುವೆ ಖರ್ಚಿನಿಂದ ನೀವು ಪಾರಾಗಬಹುದು ಎಂಬ ಜಾಹೀರಾತು ಹೆಣ್ಣು ಮಗು ಕುಟುಂಬಕ್ಕೆ ಹೊರೆ ಎಂಬುದನ್ನು ಸಾಬೀತುಪಡಿಸುತ್ತದೆ. ಅಮಾನವೀಯ ಹಾಗೂ ಅವಮಾನಕರವಾದ ಈ ವರದಕ್ಷಿಣೆ ಪಿಡುಗು ಕಾಲಕಾಲಕ್ಕೆ ಹೊಸ ರೂಪಗಳನ್ನು ತೊಟ್ಟು ಮರುಹುಟ್ಟು ಪಡೆಯುತ್ತಿದೆ. ಇಂದು ಜಗತ್ತು ಕಂಡು ಕೇಳರಿಯದಷ್ಟು ಪ್ರಗತಿ ಹೊಂದುತ್ತಿದೆ. ವಿಜ್ಞಾನ, ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಕ್ಷಣ ಕ್ಷಣಕ್ಕೂ ಹೊಸ ಆವಿಷ್ಕಾರಗಳು ಕಾಣಿಸಿಕೊಳ್ಳುತ್ತಿವೆ. ಇದು ಮಾನವನ ಅಸೀಮ ಬುದ್ಧಿಶಕ್ತಿಯ ಫಲವೆಂದು ಹೇಳಲು ಅಡ್ಡಿಯಿಲ್ಲ. ವೈಜ್ಞಾನಿಕ ಅನ್ವೇಷಣೆಗಳು ಮಾನವನ ಬದುಕಿನಲ್ಲಿ ಅನೇಕ ಪರಿವರ್ತನೆಗಳನ್ನು ತಂದಿವೆ. ಇದಕ್ಕೆ ಸಾಕ್ಷಿಯಾಗಿ ವೈದ್ಯಕೀಯ ಕ್ಷೇತ್ರದ ರೇಡಿಯಾಲಜಿ ಅಲ್ಟ್ರಾಸೌಂಡ್ ಶಾಖೆ ಬೆಳೆದು ಬಂದ ಬಗೆಯನ್ನು ನೋಡಿದರೆ ಒಂದೆಡೆ ವಿಸ್ಮಯ, ಮತ್ತೊಂದೆಡೆ ದುರಂತದ ಕತೆ ಕಾಣುತ್ತೇವೆ. ಶರೀರ ರಚನಾ ವಿನ್ಯಾಸದ ನಿಗೂಢತೆಗಳನ್ನು ಬಗೆದು ದೋಷಗಳನ್ನು ಕಂಡುಹಿಡಿದು ಉತ್ತಮ ಚಿಕಿತ್ಸೆ ನೀಡುವಲ್ಲಿ ಯಶಸ್ವಿ ಹೆಜ್ಜೆಯನ್ನು ಇಟ್ಟಿದ್ದು ರೇಡಿಯಾಲಜಿಯ ಬೃಹತ್ ಸಾಧನೆಯೇ ಎನ್ನಬಹುದು. ವಂಶವಾಹಿಯಾಗಿ ಪಡೆಯಬಹುದಾದ ರೋಗಗಳ ಪತ್ತೆಗೆ ಅಲ್ಟ್ರಾಸೌಂಡ್ ಪರೀಕ್ಷೆ ವರದಾನವಾಗಿ ಬಂದಿತು. ಸ್ತ್ರೀಯರ ಗರ್ಭಕೋಶ ಹಾಗೂ ಅದರ ಸಮಸ್ಯೆಗಳು ಮತ್ತು ಅದರೊಳಗಿನ ಭ್ರೂಣದ ಆರೋಗ್ಯ ಪತ್ತೆ ಹಚ್ಚಿ ಆರೋಗ್ಯವಂತ ಮಕ್ಕಳನ್ನು ಸಮಾಜಕ್ಕೆ ನೀಡುವ ಮಹತ್ವದ ಹೆಜ್ಜೆ ನೀಡಿತು. ಸರಿಯಾಗಿ ಬೆಳೆಯದ ಭ್ರೂಣ, ಕೆಲವು ಅಂಗಾಂಗಗಳ ದೋಷಗಳು ಭ್ರೂಣಾವಸ್ಥೆಯಲ್ಲಿಯೇ ಅಲ್ಟ್ರಾಸೌಂಡ್ ಪರೀಕ್ಷೆಯಿಂದ ಪತ್ತೆ ಹಚ್ಚಿ ಅದನ್ನು ಸರಿಪಡಿಸುವ ಇಲ್ಲವೇ ಅನಾರೋಗ್ಯ ಪೀಡಿತ ಭ್ರೂಣವನ್ನು ತೆಗೆಯುವ ಕ್ರಮ ಜಾರಿಗೆ ಬಂದಿತು. ಇಲ್ಲಿಯ ಯಾವುದೇ ಪ್ರಕ್ರಿಯೆಗೂ ತಾಯಿಯ ಒಪ್ಪಿಗೆ ಪಡೆದೇ ಕಾರ್ಯ ಮುಂದುವರಿಸಬೇಕೆಂಬ ನಿಯಮವಿತ್ತು. ಆದರೆ ಕ್ರಮೇಣ ಸ್ವಾರ್ಥಿ ಮಾನವ ಈ ತಂತ್ರಜ್ಞಾನದ ದುರುಪಯೋಗ ಮಾಡಿಕೊಂಡು ಲಿಂಗಪತ್ತೆಗಾಗಿ ಇದನ್ನು ಉಪಯೋಗಿಸಲು ಆರಂಭಿಸಿದ. ಇದರಿಂದ ಸ್ತ್ರೀಯ ಹಕ್ಕಿಗೆ ಸಂಚಕಾರ ತಂದೊಡ್ಡಿತು. ಲಿಂಗಪತ್ತೆ ಪರೀಕ್ಷೆ ಪ್ರಾರಂಭವಾದಾಗಿನಿಂದ ವಿಶ್ವದಾದ್ಯಂತ ದಿನದಿಂದ ದಿನಕ್ಕೆ ಹೆಣ್ಣು ಕೂಸುಗಳು ಹುಟ್ಟುವ ಮೊದಲೇ ಕೊಲ್ಲಲ್ಪಡುತ್ತಿವೆ. ವಿಚಿತ್ರವೆಂದರೆ ಗಂಡು ಮಗುವನ್ನು ಹೆರಲಿಕ್ಕಾದರೂ ಹೆಣ್ಣು ಬೇಕಾಗುತ್ತದೆ ಎಂಬುದನ್ನು ಸಹ ಜನ ಮರೆತಂತಿದೆ. ಜನ್ಮ ನೀಡು ನನ್ನನ್ನು ಸಾಯಿಸಬೇಡಮ್ಮ, ಭೂಮಿ ಮೇಲೆ ಬರೋಕೆ ಮುಂಚೆ ನನ್ನನ್ನು ಹೊಸಕಬೇಡಮ್ಮ, ಅಮ್ಮ ನನ್ನ ಜನ್ಮ ನೀಡು, ನನ್ನನ್ನು ಸಾಯಿಸಬೇಡಮ್ಮ. ಭೂಮಿ ಮೇಲೆ ಬರೋಕೆ ಮುಂಚೆ ನನ್ನನ್ನು ಹೊಸಕಬೇಡಮ್ಮ. ತಾಯಮ್ಮ ಅಮ್ಮ ನನ್ನನ್ನು ನೀನು ಸಾಯಿಸಬೇಡಮ್ಮ. ಈ ಪ್ರಪಂಚಕ್ಕೆ ನನ್ನನ್ನು ಬರಲು ಬಿಡಮ್ಮ ಅಮ್ಮ. ಈ ಪ್ರಪಂಚಕ್ಕೆ ನನ್ನನ್ನು ಬರಲು ಬಿಡಮ್ಮ ಅಮ್ಮ. ಅಂಗಣದಲ್ಲಿ ನಾನಾಡುವೆನಮ್ಮ, ನೀನು ಅಣ್ಣನಿಗೆ ಊಟ ಮಾಡಿಸಮ್ಮ. ನಿನ್ನನ್ನು ಕಾಡದೆ ನಾನೇ ಊಟ ಮಾಡುವೆನಮ್ಮ. ನಿನ್ನ ಮನೆಗೆಲಸದಲ್ಲಿ ಕೈ ಜೋಡಿಸುವೆನಮ್ಮ. ನಿನ್ನ ಮನೆಗೆಲಸದಲ್ಲಿ ಕೈ ಜೋಡಿಸುವೆನಮ್ಮ. ಹೆಣ್ಣು ಭ್ರೂಣ ಎಷ್ಟೇ ಗೋಗರೆದರೂ ಸಮಾಜ ಕ್ಯೂಡನಂತೆ ವರ್ತಿಸುತ್ತಿದೆ. ಲಿಂಗಪತ್ತೆಯ ಪ್ರಯೋಗಗಳಿಂದ ಮಹಿಳೆ ಇನ್ನಿತರ ದುಷ್ಪರಿಣಾಮಗಳನ್ನು ಎದುರಿಸುತ್ತಿದ್ದಾಳೆ. ಅನೇಕ ವೇಳೆ ತಾಯಿಯ ಜೀವಕ್ಕೆ ಅಪಾಯವೂ ತಂದೊಡ್ಡುವ ಸಾಧ್ಯತೆಗಳಿವೆ. ಗರ್ಭಕೋಶದೊಳಗೆ ಇಳಿಸಿದ ಸೂಜಿ ಭ್ರೂಣಕ್ಕೆ ಚುಚ್ಚಿದಲ್ಲಿ ಹುಟ್ಟುವ ಮಗುವಿನ ಮೇಲೆ ದುಷ್ಪರಿಣಾಮ ಬೀರಿ ಮಗು ಅಂಗವಿಕಲ ಆಗಬಹುದು. ತಾಯಿಯೂ ಮನೋವೇದನೆಗೆ ಒಳಗಾಗಿ ದೈಹಿಕವಾಗಿ ಮಾನಸಿಕವಾಗಿ ಅನೇಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಅತಿಯಾದ ರಕ್ತಸ್ರಾವ, ಗರ್ಭಪಾತ, ಗರ್ಭಕೋಶದ ಸೋಂಕು, ಗರ್ಭಾಶಯ ನಾಶದಂಥ ಗಂಭೀರ ಸಮಸ್ಯೆಗಳಿಂದ ಮಹಿಳೆ ಸಾವಿಗೂ ತುತ್ತಾಗಬಹುದು. ಇಂಥ ಸಂದರ್ಭಗಳಲ್ಲಿ ತಾಯಿಯೇ ಅಪರಾಧಿ ಎಂಬಂತೆ ಬಿಂಬಿಸಲಾಗುತ್ತಿದೆ. ಬಹಳಷ್ಟು ಸಲ ಸ್ತ್ರೀಯರು ಹೆಣ್ಣು ಭ್ರೂಣ ಹೊಸಕಿ ಹಾಕುವಂತೆ ಮನೆಯವರಿಂದ ಕಿರುಕುಳ ತೊಂದರೆ ಅನುಭವಿಸುತ್ತಿದ್ದಾರೆ. ಸ್ತ್ರೀಯೊಬ್ಬಳು ತನಗೆ ಹೆಣ್ಣು ಬೇಡವೆಂದು ನಿರ್ಧರಿಸಲು ಅಥವಾ ಭ್ರೂಣ ಹೆಣ್ಣಾಗಿದ್ದರೆ ಅದನ್ನು ಹೊಸಕಿ ಹಾಕಲು ನಿರ್ಧರಿಸುವುದು ಕೂಡ ಪುರುಷಶಾಹಿ ದೃಷ್ಟಿಕೋನದ ಪರಿಣಾಮವಾಗಿದೆ. ಈ ಹಿನ್ನೆಲೆಯಲ್ಲಿ ನಾವಿಂದು ಕಂಕಣಬದ್ಧರಾಗಿ ಹೆಣ್ಣು ಭ್ರೂಣ ಹತ್ಯೆಯ ಹಿಂದಿರುವ ಕಾರಣಗಳನ್ನು ಗುರುತಿಸಿ ವಾಸ್ತವ ಸತ್ಯವನ್ನು ತಿಳಿಸಬೇಕಿದೆ. ಮಹಿಳೆಯರ ಸಂಖ್ಯೆ ಕಡಿಮೆಯಾದರೆ ಬಹಳ ಬೇಡಿಕೆ ಬಂದು ವರದಕ್ಷಿಣೆ ನಿಲ್ಲಬಹುದು ಎಂಬ ಆಲೋಚನೆಯು ಅನೇಕ ಜನರಲ್ಲಿದೆ. ಆದರೆ ಮಹಿಳೆಯರಿಗಿಂತ ಪುರುಷರ ಸಂಖ್ಯೆ ಹೆಚ್ಚಾದಾಗ ಪುರುಷರ ವಿವಾಹಕ್ಕೆ ಹೆಣ್ಣು ಸಿಗದೆ ಅತ್ಯಾಚಾರಗಳು ಹೆಚ್ಚಾಗುವ ಸಂಭವಗಳುಂಟು. ಒಂದು ಹೆಣ್ಣಿನ ಮೇಲೆ ನಾಲ್ಕಾರು ಜನ ಪುರುಷರು ಆಕ್ರಮಣ ಮಾಡುವ, ದೌರ್ಜನ್ಯ ನಡೆಸುವ ವಾಸ್ತವವನ್ನು ನಾವು ಎದುರಿಸಬೇಕಾಗುತ್ತದೆ. ಈಗಷ್ಟೇ ಚೇತರಿಸಿಕೊಂಡು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈಯುತ್ತಿರುವ ಮಹಿಳೆ ಮತ್ತೆ ಮನೆಯ ನಾಲ್ಕು ಗೋಡೆಗಳ ಮಧ್ಯೆ ಇದ್ದು ರಕ್ಷಿಸಿಕೊಳ್ಳಬೇಕಾದ ಅವಳ ಅಭಿವೃದ್ಧಿಗೆ ತಡೆಯೊಡ್ಡುವ ಸಾಧ್ಯತೆಗಳೇ ಇವೆ. ಆದ್ದರಿಂದ ಮೇಲ್ನೋಟಕ್ಕೆ ಕೆಲವು ಉದ್ದೇಶಪೂರ್ವಕವಾಗಿ ಹರಿಬಿಟ್ಟಿರುವ ವಾದ ಸರಣಿಗಳನ್ನು ನಿಲ್ಲಿಸಬೇಕಿದೆ. ಸ್ವಾರ್ಥದ ಒಳತಂತ್ರಗಳನ್ನು ಅರ್ಥೈಸಿಕೊಂಡು ವೈಜ್ಞಾನಿಕ ಹಾಗೂ ಚಾರಿತ್ರಿಕ ಒಳನೋಟಗಳೊಂದಿಗೆ ಹೋರಾಟಗಳನ್ನು ರೂಪಿಸಿಕೊಳ್ಳಬೇಕಾಗಿದೆ. ಅನೇಕ ಮಹಿಳಾ ಸಂಘಟನೆಗಳು, ಸಂಘ ಸಂಸ್ಥೆಗಳು ನಡೆಸಿದ ಹೋರಾಟಗಳ ಫಲವಾಗಿ ಪ್ರೀನೇಟಲ್ ತಂತ್ರಜ್ಞಾನದ ಬಳಕೆಯನ್ನು ತಡೆಯಲು ಕಾನೂನು ರೂಪಿಸಿತು. ಪಿಸಿ ಆಂಡ್ ಪಿಎನ್ಡಿಟಿ ಅಂದರೆ ಪ್ರೀಕಾನ್ಸೆಪ್ಷನ್ ಆಂಡ್ ಪ್ರೀನೇಟಲ್ ಡಯಾಗ್ನೋಸ್ಟಿಕ್ ಟೆಕ್ನಿಕ್ಸ್ ಪ್ರೊಹಿಬಿಷನ್ ಆಫ್ ಸೆಕ್ಸ್ ಸೆಲೆಕ್ಷನ್ ಆಕ್ಟ್ ಜಾರಿಗೆ ಬಂದಿತು. 1998 ಸುಮಾರಿಗೆ ಮಹಾರಾಷ್ಟ್ರ ಸರ್ಕಾರ ಇದರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿತು. ಅನಂತರದಲ್ಲಿ ಹರಿಯಾಣ, ಪಂಜಾಬ್, ರಾಜಸ್ಥಾನಗಳಲ್ಲಿಯೂ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಲಿಂಗಪತ್ತೆ ತಂತ್ರಜ್ಞಾನದ ಬಳಕೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಿಷೇಧಿಸಿದ್ದರಿಂದ ಖಾಸಗಿಯವರ ವ್ಯಾಪಾರ ಇನ್ನಷ್ಟು ವೃದ್ಧಿಸಿತು. ಇದರಿಂದಾಗಿ ಲಿಂಗಪತ್ತೆ ಹಚ್ಚುವ ಕ್ಲಿನಿಕ್ಗಳು ನಾಯಿಕೊಡೆಗಳಂತೆ ತಲೆಯೆತ್ತಿ ನಿಂತವು. ಹೊಸದಾಗಿ ಆವಿಷ್ಕಾರಗೊಳ್ಳುತ್ತಿರುವ ತಂತ್ರಜ್ಞಾನದ ಅಳವಡಿಕೆಯನ್ನ ಗಮನದಲ್ಲಿಟ್ಟುಕೊಂಡು ಈ ಕಾಯ್ದೆ ಅನೇಕ ತಿದ್ದುಪಡಿಗಳನ್ನು ಕಂಡಿದೆ. ಆದರೆ ಬರೀ ಕಾನೂನಿನಿಂದ ಈ ಸಮಸ್ಯೆ ಹೋಗಲಾಡಿಸಲು ಸಾಧ್ಯವಿಲ್ಲ. ಮೊದಲಿಗೆ ಹೆಣ್ಣು ಗಂಡಿನ ಕುರಿತಾದ ತಾರತಮ್ಯ ಹೋಗಲಾಡಿಸುತ್ತಾ ಶ್ರಮಿಸಬೇಕು. ಒಂದು ಮಗುವಿನ ಲಿಂಗ ನಿರ್ಧಾರವಾಗುವುದು ಪುರುಷರ ಕ್ರೋಮೋಸೋಮ್ಗಳಿಂದಲೇ ಹೊರತು ಮಹಿಳೆಯ ಕ್ರೋಮೋಸೋಮ್ಗಳಿಂದಲ್ಲ ಎಂಬ ಜೈವಿಕ ಸತ್ಯವನ್ನು ಜನರಲ್ಲಿ ಪ್ರಚಾರ ಮಾಡಬೇಕಾಗಿದೆ. ಇದಕ್ಕೆ ವ್ಯಾಪಕವಾಗಿ ಮಾಧ್ಯಮಗಳನ್ನು ಬಳಸಿ ಒಂದು ಜನಾಂದೋಲನವನ್ನು ರೂಪಿಸಿ ಮನೆ ಮನೆಗೆ ಈ ವಿಷಯ ಮುಟ್ಟಿಸಿದಾಗ ಹೆಣ್ಣು ಹೆತ್ತ ತಾಯಿಯನ್ನು ದೂಷಿಸುವುದು ನಿಲ್ಲುತ್ತದೆ. ವೈದ್ಯಕೀಯ ಸಂಸ್ಥೆಗಳು ಈ ದಿಸೆಯಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಬೇಕಿದೆ. ಒಂದು ವೇಳೆ ಕಾನೂನನ್ನು ಉಲ್ಲಂಘಿಸಿ ಲಿಂಗ ಪತ್ತೆ ಮಾಡಿದ ಕೇಂದ್ರಗಳ ಲೈಸೆನ್ಸ್ ಮತ್ತು ರಜಿಸ್ಟ್ರೇಷನ್ಗಳನ್ನು ರದ್ದುಪಡಿಸಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಬೇಕು. ಅವರಿಗೆ ಉಗ್ರ ಶಿಕ್ಷೆ ನೀಡಬೇಕು. ಇದರೊಂದಿಗೆ ಭ್ರೂಣ ಹತ್ಯೆಗೆ ಸಂಬಂಧಪಟ್ಟಂತೆ ವಾಸ್ತವವಾಗಿ ಇದರಲ್ಲಿ ತೊಡಗುವವಳು ತಾಯಿಯೇ ಆದರೂ ಅವಳ ಈ ಪರಿಸ್ಥಿತಿಗೆ ಕಾರಣರಾದವರ ಮೇಲೆಯೂ ಕ್ರಮ ತೆಗೆದುಕೊಂಡು ಅವರಿಗೂ ಶಿಕ್ಷೆ ವಿಧಿಸಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಭ್ರೂಣ ಹತ್ಯೆ ತಡೆ ಕಾಯ್ದೆ ಜಾರಿಗೊಳಿಸಲು ಉಪ ಸಮಿತಿಗಳನ್ನು ರಚಿಸಬೇಕೆಂಬ ಬೇಡಿಕೆ ನೆನೆಗುದಿಗೆ ಬಿದ್ದಿದೆ. ಲಿಂಗ ಪತ್ತೆ ತಡೆ ಸಮಿತಿ ಉಪ ಸಮಿತಿಗಳ ರಚನೆಗಾಗಿ ಸರ್ಕಾರದ ಮೇಲೆ ಒತ್ತಡ ತರಬೇಕಾಗಿದೆ. ಇದಕ್ಕೆ ವೈದ್ಯಕೀಯ ಕ್ಷೇತ್ರದ ಜನ ಮನಸ್ಸು ಮಾಡಬೇಕಾಗಿದೆ. ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರ ಭಾರತೀಯ ಒಕ್ಕೂಟದ ಗುಲ್ಬರ್ಗಾ ಶಾಖೆಯ ವೈದ್ಯರು ಸ್ತ್ರೀ ಕುಲವನ್ನು ಗೌರವಿಸಿ ಸ್ತ್ರೀ ಭ್ರೂಣ ಹತ್ಯೆಯನ್ನು ಖಂಡಿಸಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸ್ತ್ರೀ ಭ್ರೂಣ ಹತ್ಯೆಯಲ್ಲಿ ಪಾಲ್ಗೊಳ್ಳುವುದಿಲ್ಲವೆಂದು ಪ್ರತಿಜ್ಞೆಗೈದು ಎಲ್ಲರೂ ಕಂಕಣಬದ್ಧರಾಗಿ ನಿಂತದ್ದು ಮೆಚ್ಚತಕ್ಕ ಅಂಶವಾಗಿದೆ. ಎಲ್ಲಿಯವರೆಗೆ ಲಿಂಗವನ್ನು ನಿರ್ಧರಿಸಿ ಹೇಳುವ ವೈದ್ಯರಿದ್ದಾರೋ ಅಲ್ಲಿಯವರೆಗೂ ಹಣ ಕೊಟ್ಟಾದರೂ ತೋರಿಸಿಕೊಳ್ಳುವ ಜನರಿದ್ದಾರೆ. ಇದಕ್ಕೆ ಮೂಲದಲ್ಲಿಯೇ ಅಂದರೆ ಆಪರೇಟ್ ಮಾಡುವ ವೈದ್ಯರೇ ಬ್ರೇಕ್ ಹಾಕಿದರೆ ಅರ್ಧ ಸಮಸ್ಯೆ ನಿಂತಂತೆಯೇ ಸರಿ. ಇದಕ್ಕೆ ಜನತೆ ಕೂಡ ಕೈಗೂಡಿಸಬೇಕಾಗಿದೆ. ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ನಾಚಬೇಡಿ ಹೆಂಡನಕ್ಕೆ ತಲೆ ಎತ್ತಿ ನಿಲ್ಲಿರಿ ನಾಚಬೇಡಿ ಹೆಂಡನಕ್ಕೆ ತಲೆ ಎತ್ತಿ ನಿಲ್ಲಿರಿ ನಾಚಬೇಕು ತುಳಿದವರು ಮನು ಜಾತಿಗೆ ಸೇರಿದವರು ನಾಚಬೇಕು ತುಳಿದವರು ಮನು ಜಾತಿಗೆ ಸೇರಿದವರು ಕತ್ತಲೆಯೇ ಕಾಂತದಲ್ಲಿ ಕಣ್ಣ ಹನಿ ಸಾಕುವ ಕತ್ತಲೆಯೇ ಕಾಂತದಲ್ಲಿ ಕಣ್ಣ ಹನಿ ಸಾಕುವ ಬೆಳಕಿಗೊಮ್ಮೆ ಈಚೆ ಬಾ ಕಂಡೀತು ಜೀವನ ಬೆಳಕಿಗೊಮ್ಮೆ ಈಚೆ ಬಾ ಕಂಡೀತು ಜೀವನ ತಾಯಿ ನನ್ನ ಕೊಲ್ಲಬೇಡವ್ವ ರೂಪಕ ಕೇಳಿದಿರಿ. ರಚನೆ ಡಾಕ್ಟರ್ ಶಾಂತಾ ಮಠ್. ನಿರೂಪಣೆ ಸೋಮಶೇಖರ್ ರುಳಿ ಹಾಗೂ ಲೀಲಾವತಿ ಕುಲಕರ್ಣಿ. ನಿರ್ಮಾಣ ಸಹಕಾರ ಬಸವರಾಜೇಶ್ವರಿ ಹಿರೇಮಠ್. ನಿರ್ಮಾಣ ಸುನಂದಾ ಮೂರ್ತಿ. ಈಗ ಕಟಕ್ ಭಾವಿಯ ರೇವಣ್ಣ ಕಾಮಣ್ಣ ಭಜಂತ್ರಿ ಮತ್ತು ಸಂಗಡಿಗರಿಂದ ತಾಸೆವಾದನ. Thank you. ರೇವಣ್ಣ ಕಾಮಣ್ಣ ಭಜಂತ್ರಿ ಮತ್ತು ಸಂಗಡಿಗರಿಂದ ತಾಸೆ ವಾದನ ಕೇಳುತ್ತಿರುವಿರಿ.